ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಆರೋಗ್ಯಯುತ ಜೀವನ ಶೈಲಿ ಡಾಕ್ಟರ್ ಖಾದರ್ ವಲಿ ಅವರ ಕೊಡುಗೆ ಈ ಕುರಿತು ಪ್ರೊಫೆಸರ್ ರಾಜಶೇಖರ್ ಹೊಸ್ಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೌಳಿನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆರೋಗ್ಯ ಮತ್ತು ಜೀವನ ಶೈಲಿ ಸಾಕಷ್ಟು ಪ್ರಶ್ನಾರ್ಥಕವಾಗಿದೆ. ಮತ್ತೆ ಆರೋಗ್ಯ ಸದೃಢವಾಗಿದ್ದರೂ ಕೂಡ ಜೀವನ ಶೈಲಿಯಿಂದ ನಮಗೆ ಸಾಕಷ್ಟು ತೊಂದರೆಗಳು ಎದುರಾಗ್ತವೆ. ಬಿ ಪಿ, ಶುಗರ್ ಇರ್ಬೋದು, ಅಥವಾ ಒಂದು ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂಥ ಒಂದು ಸತ್ವಯುತವಾದ ಆಹಾರ ಮತ್ತು ಸತ್ವಯುತವಾದಂಥ ಶಕ್ತಿ ನಮಗೆ ಸಂಚಯ ಆಗದೆ ಇರೋದು ಎಷ್ಟೋ ಜನರ ಗಮನಕ್ಕೆ ಬಂದಿದೆ. ಯಾರು ಒಂದು ಪರಿಪೂರ್ಣ ಆರೋಗ್ಯ ಹೊಂದಲಿಕ್ಕೆ ಇಷ್ಟಪಡ್ತಾರೆ ಅವರು ನಾಲ್ಕು ಪಿಲ್ಲರ್ಗಳಂತಾರಲ್ಲ, ಉತ್ತಮವಾದ ಎಕ್ಸಸೈಸು, ಉತ್ತಮವಾದ ಆಹಾರ, ಉತ್ತಮವಾದ ರೆಸ್ಟು, ಹಾಗೆಯೇ ಒಂದು ಧನಾತ್ಮಕವಾದ ಆಲೋಚನೆಗಳು, ಇವುಗಳಿದ್ದಾಗ ನಮ್ಮದು ಆರೋಗ್ಯ ಚಲೋ ಇರ್ತದೆ. ಬೆಳಿಗ್ಗೆ ಎಲ್ಲ ವಾಕಿಂಗ್ ಹೋಗ್ತಾ ಇರೋದು ಮುಖ್ಯ. ಆಮೇಲೆ ಉತ್ತಮವಾಗಿ ಆಹಾರವನ್ನು ತೆಗೆದುಕೊಳ್ಳೋದು ಭಾಳ ಮುಖ್ಯ. ಇವತ್ತು ನಮಗೆ ಆಹಾರದ ಸಮಸ್ಯೆ ಬಹಳ ಇದೆ. ಪೌಷ್ಟಿಕಾಂಶ ಇರುವಂಥ ಆಹಾರ ಸಿಗ್ತಾ ಇಲ್ಲ, ಸಾಕಷ್ಟು ರಾಸಾಯನಿಕಗಳಿರುವಂಥ ಆಹಾರ ಇದೆ. ಗಂಗಾವತಿ ಅಂತ ಊರಲ್ಲಿ ಕೂಡ ಈ ಕ್ಯಾನ್ಸರ್ ಹಾಸ್ಪಿಟಲ್ ಬಂದಿದೆ. ಅಂದರೆ ಇದರ ಅರ್ಥ ಏನು, ನಮಗೆ ಜೀವಕೋಶಗಳು ಬೇಕಾದಂಥ ಪರಿಪೂರ್ಣವಾದ ಆಹಾರ ನಮ್ಗೆ ಸಿಗ್ತಾ ಇಲ್ಲ. ಅದು ಒಂದಾದರೆ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಹೇಗೆ ಆ ವಿಷಯ ಕುರಿತಂತೆ ಸಾಕಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಒಳಗೊಂಡಿದೆ. ಹೀಗಾಗಿ ವಿಶೇಷವಾಗಿ ನಮ್ಮ ಜೀವನ ಶೈಲಿಯೊಳಗೆ ಶುಗರ್, ಬಿ ಪಿ ಅನ್ನೋದು ಭಾಳ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಹಾಗಾಗಿ ಅದು ಒಂದು ಸವಾಲಾಗಿಬಿಟ್ಟಿದೆ. ಅದು ಒಮ್ಮೆ ಶುಗರ್ ಬಂದರೆ ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತಾರಲ್ಲ, ಈ ಒಂದು ಸಕ್ಕರೆ ರೋಗ ಬಂದರೆ ಅದು ಖಂಡಿತವಾಗಿ ಕೂಡ ಒಳ್ಳೆಯದಲ್ಲ. ಜೀವನ ಒಂದು ಭಾಳ ಕುಂಠಿತ ಆಗ್ತದೆ. ನಾವು ಇತಿಮಿತಿಯಿಂದ ಜೀವನ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ವೈಜ್ಞಾನಿಕವಾಗಿ ನಾವು ವಿಚಾರ ಮಾಡೋ ನಿಟ್ಟಿನೊಳಗೆ ನಮ್ಮ ಆಹಾರಗಳು ಹೆಂಗಿರಬೇಕು, ನಾವು ವೈಜ್ಞಾನಿಕವಾಗಿ ಆಹಾರ ಪದ್ಧತಿಯನ್ನು ಹೆಂಗೆ ಅಳವಡಿಸ್ಕೊಳ್ಬೇಕು. ಖಾದರ್ ಅವರು ಬಹಳ ವಿಸ್ತೃತವಾಗಿ ಅಭ್ಯಾಸ ಮಾಡಿದರು. ಮತ್ತು ವಿಶೇಷವಾಗಿ ಸಿರಿಧಾನ್ಯಗಳಲ್ಲಿ ಹೇಗೆ ಒಂದು ಸಕ್ಕರೆಯನ್ನು ನಿಧಾನವಾಗಿ ನಮ್ಮ ಜೀವಕೋಶಗಳು ಬಿಡುವಂಥ ಒಂದು ವ್ಯವಸ್ಥೆ ಅದರಲ್ಲಿದೆ. ಹೀಗಾಗಿ ಸಕ್ಕರೆ ಬೇಗನೆ ಅದು ಗ್ಲೂಕೋಸನ್ನು ಹೆಚ್ಚಿಸದೇ ನಿಧಾನವಾಗಿ ಆಗ್ತಾ ಇರೋದ್ರಿಂದ, ಪ್ರಕ್ರಿಯೆ ನಿಧಾನ ಆಗೋದ್ರಿಂದ ಸಕ್ಕರೆ ರೋಗಿ ಇದ್ದವರಿಗೂ ಕೂಡ ತೊಂದರೆ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ. ಇವೆಲ್ಲ ವಿಷಯಗಳನ್ನು ಇವತ್ತು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಪ್ರೊಫೆಸರ್ ಆಗಿ ಇತ್ತೀಚೆಗೆ ತಾನೇ ನಿವೃತ್ತಿ ಹೊಂದಿದ್ದಾರೆ ಡಾಕ್ಟರ್ ರಾಜಶೇಖರ್ ಹೊಸ್ಮನಿಯವರು. ಅವರು ತೋಟಗಾರಿಕೆಯ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗೆ ತೋಟಗಾರಿಕಾ ವಿಭಾಗದೊಳಗೆ 35 ವರ್ಷಕ್ಕಿಂತಲೂ ದೀರ್ಘವಾದ ಸೇವೆಯನ್ನು ಸಲ್ಲಿಸಿದಂಥವರು. ಸಾಕಷ್ಟು ವಿಸ್ತೃತವಾದ ಅನುಭವ ಇದೆ, ಎಲ್ಲ ಕಡೆ ಓಡಾಡಿದ್ದಾರೆ. ನಿಮ್ಮೆಲ್ಲ ಪರವಾಗಿ ಸ್ವಾಗತ ಮಾಡಲಿಕ್ಕೆ ಸಂತೋಷ ಅನಿಸುತ್ತೆ. ಪ್ರೊಫೆಸರ್ ರಾಜಶೇಖರ್ ಹೊಸ್ಮನಿಯವರೇ, ಆಕಾಶವಾಣಿಗೆ ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಭಾಳ ಸಂತೋಷ. ನಮಗೂ ಬರಲಿಕ್ಕೆ ಭಾಳ ಆನಂದ ಆಗಿದೆ. ಒಳ್ಳೆಯ ಮಹತ್ವದ ವಿಷಯವನ್ನು ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಆರೋಗ್ಯ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅತಿ ಮುಖ್ಯವಾದ್ದು. ಆರೋಗ್ಯ ಇದ್ದರೆ ಎಲ್ಲದೂ ಇದ್ದಂಗೆ. ಎಲ್ಲರೂ ಶ್ರಮವಹಿಸಿ ಒತ್ತಡದ ಜೀವನವನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಕಂಡುಕೊಳ್ತಾ ಇದ್ದೀವಿ. ಇದರ ಪರಿಣಾಮವಾಗಿ ನೀವು ಹೇಳಿದ ಹಾಗೆ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು, ಹಲವು ದಶಕಗಳ ಹಿಂದೆ ಇರತಕ್ಕಂಥ ಒಂದು ಸ್ಥಿತಿಗತಿ ಇವತ್ತಿಗೆ ನೋಡಿದರೆ ರೋಗಗಳು ಈ ನಮ್ಮ ಜೀವನ ಶೈಲಿಯಿಂದ ಬಂದಿದ್ದಾವೆ ಅನ್ನೋದು ಅತಿ ಮುಖ್ಯವಾದರೂ ಆಹಾರ ಇದರಲ್ಲಿ ಅತಿ ಮುಖ್ಯವಾದ್ದು. ಆಹಾರ ಹಲವು ದಶಕಗಳ ಹಿಂದೆ ಇದ್ದಂಥ ಒಂದು ಸ್ಥಿತಿ ಇವತ್ತು ಬಹಳ ಬದಲಾವಣೆಯಾಗಿದೆ. ಹಾಗೂ ನಮ್ಮ ಒಂದು ಆಹಾರದಲ್ಲಿ ಇರತಕ್ಕಂಥ ಕಾಳುಗಳು ಅಥವಾ ಧಾನ್ಯಗಳು ಇವತ್ತು ಹಲವಾರು ಮಾರ್ಪಾಡುಗಳನ್ನು ಕಂಡುಕೊಂಡಿದ್ವಿ. ನಾವು ಚಿಕ್ಕವರಿದ್ದಾಗ ನಮ್ಮ ಆಹಾರದಲ್ಲಿ ಸಾಮಾನ್ಯವಾಗಿ ಜೋಳನೇ ಅತಿ ಮುಖ್ಯವಾದಂಥದ್ದು. ಸಜ್ಜೆ, ಅನ್ನ, ಗೋಧಿ ಇವೆಲ್ಲ ಹಬ್ಬದ ಊಟಗಳಾಗಿದ್ದು, ಆದರೆ ಈಗ ಒಂದು 5-6 ದಶಕಗಳಲ್ಲಿ ಇದು ನಮ್ಮ ದಿನನಿತ್ಯಾರಾಗಿದೆ. ಜೋಳ ಹಾಗೂ ಸಜ್ಜೆ ಇವೆಲ್ಲ ಹಬ್ಬದ ಊಟಗಳಾಗ್ತಾ ಬಂದಿದ್ದಾವೆ. ಈ ಒಂದು ಬದಲಾವಣೆಯಲ್ಲಿ ಈಗ ಆರೋಗ್ಯದಲ್ಲಿ ಇರ್ತಕ್ಕಂಥದ್ದು ಅತಿ ಮುಖ್ಯವಾದ ಸಮಸ್ಯೆಗಳಿಗೆ ಮೂಲ ಅನ್ನೋದು ಸಂಶೋಧನೆ ಹಾಗೂ ಈ ಒಂದು ವಿಶ್ಲೇಷಣೆಯಿಂದ ಕಂಡು ಬಂದಿರತಕ್ಕಂಥದ್ದು. ಇದಲ್ಲದೇ ಹಾಲನೂ ಅತಿ ಮುಖ್ಯವಾದ ಒಂದು ಕಾರಣ ಇಷ್ಟೇ. ಇದು ಉತ್ಪಾದನೆ ಮಾಡ್ತಕ್ಕಂಥ ಒಂದು ರೀತಿ ಏನು ಇತ್ತಿತ್ತಲಾಗಿದೆ, ಒಂದು ಇಂಡಸ್ಟ್ರಿಯಲ್ ಮೋಡ್ನಲ್ಲಿ ಮಾಡ್ತಾ ಇದ್ದಾರೆ. ಕೃತಕವಾಗಿ ಹಾರ್ಮೋನ್ಸ್ ಕೊಡೋದು ಹಾಗೂ ಅದಕ್ಕೆ ತಿನ್ನಿಸೋದು ಹೆಚ್ಚಿಗೆ ಇಳುವರಿ ಬರೋ ದೃಷ್ಟಿಯಿಂದ, ಹಾಗೂ ಈ ಪೌಲ್ಟ್ರಿಗಳಿಗೆ ಆಹಾರವನ್ನು ಮತ್ತು ಪ್ರಚೋದಕಗಳನ್ನು ಕೊಡ್ತಕ್ಕಂಥ ಕಾರಣಕ್ಕಾಗಿ ಇಂದು ಮಾನವ ಒಂದು ಮಕ್ಕಳಲ್ಲಿ ಈ ಮುಟ್ಟು ಆಗುವಂಥ ಒಂದು ವಯಸ್ಸು, ಮುಂಚೆ 13-14 ವರ್ಷ ಸಾಮಾನ್ಯ ಇತ್ತು, ಈಗ 8-6 ವರ್ಷಕ್ಕೂ ಇಳಿದಿದೆ. ಸೊ ಈ ಬದಲಾವಣೆಗೆ ಮುಖ್ಯವಾಗಿ ಹಾಲು ಮೇನ್ ಕಾರಣ ಅನ್ನೋದು ಡಾಕ್ಟರ್ ಖಾದರ್ ವಲ್ಲಿಯವರ ಒಂದು ಅನುಭವ. ಆ ದೃಷ್ಟಿಯಿಂದ ಮಕ್ಕಳಲ್ಲಿ ಕಾಣತಕ್ಕಂಥದ್ದು ಇದು ಮುಟ್ಟು ಬೇಕಾಗ್ತಕ್ಕಂಥದ್ದು ಒಂದು, ಅದಲ್ಲದೆ ಗಂಡು ಮಕ್ಕಳಲ್ಲಿ ಎದೆ ಹಾಲು ಬರ್ತಕ್ಕಂಥ ಒಂದು ಸನ್ನಿವೇಶಗಳನ್ನು ಈಗ ಕಂಡದ್ದು ಇದೆ. ಸೊ ಇದೆಲ್ಲ ಹಾಲಿನ ಮುಖಾಂತರ ಏನು ಪ್ರಭಾವ ಇದೆ ಅದು ಮನುಷ್ಯರಲ್ಲಿಯೂ ಕಂಡು ಬಂದು ಇದು ಒಂದು. ಇದಲ್ಲದೆ ಗೋಧಿ ಹಾಗೂ ಅಕ್ಕಿ ಆರೋಗ್ಯ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಅನ್ನೋದು ಡಾಕ್ಟರ್ ಖಾದರ್ವಲ್ಲಿಯವರ ಅನುಭವ. ಅವರು ಹಲವಾರು ರೋಗಿಗಳನ್ನು ಉಪಚರಿಸಿದ್ದಾರೆ. ಟರ್ಮಿನಲಿ ಇಲ್ಲಿ ಇರತಕ್ಕಂಥ ಜನರಿಗೂ ಅವರ ಒಂದು ಉಪಚಾರ ಭಾಳ ಅನುಕೂಲ ಆಗಿ ಆರೋಗ್ಯ ಸುಧಾರಿಸಿಕೊಳ್ಳುವುದರಲ್ಲಿ ಭಾಳ ಅನುಕೂಲಕರವಾಗಿದೆ. ಡಾಕ್ಟರ್ ರಾಜಶೇಖರ್ ಹೊಸಮನೆಯವರು, ನಾವು ಈ ವಿಶ್ಲೇಷಣಾತ್ಮಕವಾಗಿ ನಮ್ಮ ಜೀವನವನ್ನು ನೋಡಬೇಕು. ನಾವು ಮೊದಲು ನೋಡಿದ್ರೆ ಸಣ್ಣವರಿದ್ದಾಗ್ರಿ ನೀವು ಹೇಳಿದ್ರಲ್ಲ, 6 ತಿಂಗಳ ಹೆಸರು, 6 ತಿಂಗಳ ಅಲಸಂದಿ, 6 ತಿಂಗಳ ಮಡಿಕೆ ಎಲ್ಲ ಇರ್ತಿದ್ವು. ಅವಾಗ ಅಂದರೆ ಮಸಾರೆ ಭೂಮಿ ಒಳಗೆ ಬೆಳೀತಿದ್ರು, ಇಷ್ಟು ಸದೃಢವಾಗಿರ್ತಿದ್ವು. ಅವು ಹೆಂಗೆ ಗಟ್ಟಿರ್ತಿದ್ವಲ್ಲ, ನಾವು ಹಂಗೆ ಗಟ್ಟಿದ್ವಿ. ಈಗ ನೋಡ್ರಿ ಎಲ್ಲ 3 ತಿಂಗಳು ಬಂದವು, ಹೈಬ್ರಿಡ್ ಎಲ್ಲ ಬಂದವು, ಅವು ಹೆಂಗೆ ಪಳ್ಳದವು, ನಾವು ಹಂಗೆ ಪಳ್ಳಾಗಿಬಿಟ್ಟವ್ರಿ. ಮುಖ್ಯವಾಗಿ ನೀವು ಹೇಳಿದ್ರು ನೋಡ್ರಿ, ಸಜ್ಜಿ ಮತ್ತು ಜೋಳ ಹೇಗೆ ಹಬ್ಬದ ಒಂದು ಅಡಿಗೆಗಳಾಗ್ಬಿಟ್ಟವು. ಅದು ದಿನನಿತ್ಯದ ಅಡಿಗೆ ರೀ ಅವತ್ತು. ಅವಾಗ ಜೋಳದ ರೊಟ್ಟಿನೇ ನಮ್ಮದು ನಾಷ್ಟ, ಬಿಸಿ ರೊಟ್ಟಿ ಮಾಡಿ ಒಂದು, ಅಥವಾ ನೀ ಹಿಂದಿನ ದಿವಸದ ರೊಟ್ಟಿನೇ ಮೊಸರು ಚಟ್ನಿ ಹಾಕೊಂಡು ತಿನ್ನೋದೇ ಬೆಳಿಗ್ಗೆ ನಾಷ್ಟ ನಮ್ದು. ಅವಾಗ ಏನಾಗಿದೆ, ಸಾಕಷ್ಟು ಬೇಕರಿ ಐಟಮ್ಗಳು ಬಂದಿದೆ. ಫ್ಯಾಟ್ ಅಂತಾರಲ್ಲ, ಅದು ಯಥೇಚ್ಛವಾಗಿ ಮಕ್ಕಳಿಗೆ ಬರ್ತಾ ಇರೋದ್ರಿಂದ ಮಕ್ಕಳು ಸದೃಢವಾಗಿ ಬೆಳೀತಾ ಇಲ್ಲ. ತಾವು ಹೇಳಿದಂಗೆ ಅವರು ಆರೋಗ್ಯಕ್ಕೆ ಹಾನಿಯಾಗಲಿಕ್ಕೆ ಏನು ಬೇಕು ಅದರ ಒಂದು ಮೂಲಭೂತ ಅಂಶಗಳನ್ನು ಈಗಲಿಂದನೇ ಹೊಂದ್ತಾ ಇದ್ದಾರೆ. ಅದು ನಮ್ಮ ನಿಜವಾಗಿ ಶೋಚನೀಯವಾದಂಥ ವಿಚಾರ. ನಾವು ಆರೋಗ್ಯದಾಯಕವಾಗಿ ಇರೋದು ಭಾಳ ಮುಖ್ಯ. ಯಾಕಂದರೆ ನಾವು ಎಷ್ಟು ವರ್ಷ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಈಗ ನಮ್ಮ ಆಯುಷ್ಯ ಜಾಸ್ತಿ ಇರ್ಬೋದು, 70 ಸನಿಕ ಇರ್ಬೋದು, ಆದರೆ ನಾವು ಜೀವನ ಮಾಡೋ ವಿಧಾನ ಏನಿದೆ ಅಲ್ಲ, ಹೈಬ್ರಿಡ್ ಥರ ಇದೆ. ಒಂದು ವ್ಯವಸ್ಥೆಗೆ ನಾವು ಅಂಜಿ ನಾವು ಬದುಕು ಮಾಡುವಂಥ ಸ್ಥಿತಿ ಇದೆ. ಮತ್ತು ನಮಗೆ ಏನು ಒಂದು ಹೆಚ್ಚು ಕಡಿಮೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕೆಲಸ ಸ್ವಲ್ಪ ಹೆಚ್ಚಾದರೆ ನಮಗೆ ಆಲಸ್ಯನ ಬರ್ತದೆ, ರೋಗ ಬರ್ತದೆ, ಸಾಕಷ್ಟು ತೊಂದರೆಗಳು ಬರ್ತದೆ. ಇದು ಕೋವಿಡ್ ಸಂದರ್ಭದೊಳಗೆ ನಾವು ಅನುಭವಿಸಿದಂಥ ಒಂದು ನರಕ ಯಾತನೆಯೇ. ನಮ್ಮ ಸಾಕಷ್ಟು ಜನ ಬಹಳ ಹೆದರೆ ಹೆದರೇನೆ ತಮ್ಮ ಜೀವಕ್ಕೂ ಸಂಚಕಾರ ತಂದುಕೊಂಡ್ರು. ಅಂದರೆ ರೋಗ ನಿರೋಧಕತೆ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಅನ್ನೋದು ಈ ಕೋವಿಡ್ ಸಂದರ್ಭದೊಳಗೆ ನಮಗೆಲ್ಲ ಗೊತ್ತಾಯಿತು. ಈಗ ತಾವು ತುಂಬ ಕಾದರುವಲ್ಲಿ ಅವರು ಉದಾಹರಣೆ ತಗೊಳ್ತಾ ಇದ್ದೀರಿ. ತಾವು ತೋಟಗಾರಿಕೆ ವಿಭಾಗದ ಪ್ರೊಫೆಸರ್, ತಾವು ನೋಡಿ ಆರೋಗ್ಯದ ಬಗ್ಗೆ ತಮಗೆ ಎಷ್ಟು ಕಾಳಜಿ ಇದೆ. ಇದರಲ್ಲೂ ಕೂಡ ತಾವು ಅಭ್ಯಾಸ ಮಾಡಿದ್ದೀರಿ. ಸಿರಿಧಾನ್ಯಗಳು ಹೇಗೆ ನಮಗೆ ಒಂದು ವರವಾಗಿವೆ ಈಗಿನ ಕಾಲದೊಳಗೆ, ಯಾಕಂದ್ರೆ ಯಾವುದೇ ಪ್ರದೇಶದೊಳಗೂ ಸಿರಿಧಾನ್ಯಗಳು ಆರಾಮ್ ಬೆಳಿಬಹುದು. ಅದಕ್ಕೆ ಜಾಸ್ತಿ ಮಳೆ ಬೇಕಾಗಿಲ್ಲ, ಜಾಸ್ತಿ ನೀರು ಬೇಕಾಗಿಲ್ಲ, ರಾಸಾಯನಿಕಗಳು ಹಾಕ್ಬೇಕಂತೇನಿಲ್ಲ. ಸಾವಯವ ಔಷಧದಿಂದಲೇ ಭೂಮಿಯಲ್ಲಿರುವಂತಹ ಸೂಕ್ಷ್ಮ ಜೀವಿಗಳ ಒಂದು ಸಹಕಾರದಿಂದಲೇ ಬೆಳೆದು ಬಂದ್ಬಿಡ್ತಾವೆ. ಅದು ನಮ್ಗೆ ಗೊತ್ತಲ್ಲ. ಅದು ಹಾಗೆ ಇರೋದ್ರಿಂದ ಈ ಒಂದು ವೈಜ್ಞಾನಿಕವಾಗಿ ನಮ್ಮ ಒಂದು ಆಹಾರ ಪದ್ಧತಿಯನ್ನು ವಿಶ್ಲೇಷಣೆ ಮಾಡೋದು ಹೆಂಗೆ ಅಂತೇಳಿ ತಾವು ತಮ್ಮ ಒಂದು ಸ್ವಾನುಭವದ ಹಿನ್ನೆಲೆಯೊಳಗೆ ಮಾರ್ಗದರ್ಶನ ಮಾಡ್ತೀರಾ? ಆಹಾರ ನಾವು ದಿನನಿತ್ಯ ತೆಗೆದುಕೊಳ್ತಕ್ಕಂಥ ಊಟದಲ್ಲಿ ಇರ್ತಕ್ಕಂಥ ಒಂದು ಕಾಳುಗಳು, ಆಮೇಲೆ ದ್ವಿದಳ ಧಾನ್ಯಗಳು, ಇವು ಸಾಮಾನ್ಯವಾಗಿ ಮುಂಚೆ ಇದ್ದು, ನಾವು ಚಿಕ್ಕವರಿದ್ದಾಗ ತರಕಾರಿ ಹಣ್ಣುಗಳ ಲಭ್ಯತೆ ಇಂದಿನ ಪ್ರಮಾಣದಲ್ಲಿ ವೈವಿಧ್ಯವಾಗಿ ಇದ್ದಿದ್ದಿಲ್ಲ. ಅವಾಗ ಒಣ ಬೇಸಾಯ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಉಪಯೋಗಿಸ್ತಿದ್ರು. ಮಳೆಗಾಲದಲ್ಲಿ ಇದ್ದಕ್ಕಂಥ ತರಕಾರಿಗಳನ್ನು ಒಣಗಿಸಿ ಗಡಿಗೆಯಲ್ಲಿ ಇಟ್ಟು ಬೇಸಿಗೆಯಲ್ಲಿ ತರಕಾರಿಗಳನ್ನು ಉಪಯೋಗಿಸೋಣ, ಒಂದು ಸಾಮಾನ್ಯ ರೂಢಿ ನಮ್ಮ ನೆನಪಿನಲ್ಲಿ ಇದೆ. ಸೊ ಇದು ಅಲ್ಲದೆ ಇಂದು ಆರೋಗ್ಯ ದೃಷ್ಟಿಯಿಂದ ಸರ್ಕಾರ ಊಟದಲ್ಲಿ ಹಣ್ಣು ಮತ್ತು ತರಕಾರಿಗಳ ಮಹತ್ವ ಹಾಗೂ ಒತ್ತು ಕೊಟ್ಟು ಸೇವನೆಗೆ ಈ ಪ್ರೋತ್ಸಾಹ ಕೊಟ್ಟಿದ್ದರಿಂದ ನಮ್ಮ ದೇಶ ಇಂದು ಹಣ್ಣು ಮತ್ತು ತರಕಾರಿಯಲ್ಲಿ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. ಹೈಯೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಇದು ಈಗ ಕಳೆದ ಒಂದು ದಶಕದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಹೆಚ್ಚಿಗಾಗಿ ಲಭ್ಯತೆ ಜಾಸ್ತಿಯಾಗಿದೆ ಮತ್ತು ಆರೋಗ್ಯ ಹೆಚ್ಚಿಸಿಕೊಳ್ಳಲಿಕ್ಕೂ ಸಹಕಾರಿಯಾಗಿದೆ. ಆದರೆ ಈ ಒಂದು ಉತ್ಪಾದನಾ ಕ್ರಮದಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಸಾಮಗ್ರಿಗಳು ಮೂಲವಾಗಿ ಸಂರಕ್ಷಣಾ ಕ್ರಮಕ್ಕಾಗಿ ಉಪಯೋಗಿಸ್ತಕ್ಕಂಥ ರಾಸಾಯನಿಕ ಸಾಮಗ್ರಿಗಳು ಏನಿದಾವಲ್ಲ, ಇವುಗಳ ಸ್ವಲ್ಪ ದುಷ್ಪರಿಣಾಮ ಹಣ್ಣು ಮತ್ತು ತರಕಾರಿಯಲ್ಲಿ ಇರ್ತಕ್ಕಂಥ ಒಂದು ರೆಸಿಡ್ಯೂಸ್ದಿಂದ ಆಗ್ತಾ ಇದೆ. ಇದಲ್ಲದೇ ಕಾಳುಗಳ ಉತ್ಪಾದನೆಯಲ್ಲಿ ಉಪಯೋಗಿಸ್ತಕ್ಕಂಥ ರಾಸಾಯನಿಕ ಕೀಟ ಹತೋಟಿ ರೋಗ ಹತೋಟಿ ರಾಸಾಯನಿಕಗಳೇನಿದ್ದಾವೆ ಇವುಗಳ ಪ್ರಮಾಣ ಹೆಚ್ಚಾಗಿ ನಮ್ಮ ಪರಿಸರದಲ್ಲಿ ನಾವು ಕಂಡುಕೊಳ್ತಕ್ಕಂಥ ಒಂದು ಪೊಲ್ಯೂಷನ್ ಪ್ರಮಾಣ, ನೀರಿನ ಒಂದು ಪೊಲ್ಯೂಷನ್ನೇ ಇರ್ಬೋದು, ಇದೆಲ್ಲ ನಮ್ಮ ಆರೋಗ್ಯದಲ್ಲಿ ಈಗ ಸ್ಪೆಷಲಿ ಪಂಜಾಬ್ದಲ್ಲಿ ನಾವು ಏನು ನೋಡ್ತಾ ಇದ್ವಿ, ಕ್ಯಾನ್ಸರ್ ಟ್ರೈನ್ ಓಡ್ತಾ ಇದೆ ಅಲ್ಲಿಂದ ಬೇರೆ ಸ್ಥಳಕ್ಕೆ ಆರೋಗ್ಯ ಚೆಕಪ್ಗಾಗಿ. ಇದು ಒಂದು ಅತೀ ಕೆಟ್ಟ ಪರಿಣಾಮ. ಈ ಥರದ ಒಂದು ಸನ್ನಿವೇಶಗಳು ದೇಶದ ಹಲವು ರಾಜ್ಯಗಳಲ್ಲಿಯೂ ಇದೆ. ಸ್ಪೆಷಲಿ ಈ ನೀರಾವರಿ ಪ್ರದೇಶದಲ್ಲಿ ಈ ಥರದ್ದು ಹೆಚ್ಚಿಗೆ ಇದೆ. ಈಗ ಆರೋಗ್ಯಕ್ಕೆ ವಿಶ್ಲೇಷಣೆಯಿಂದ ಕಂಡು ಬರ್ತಕ್ಕಂಥ ಒಂದು ಮಹತ್ವದ ಸಂಗತಿ ಅಂದರೆ, ಈ ಧಾನ್ಯಗಳನ್ನು ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಈ ಗ್ಲೂಕೋಸನ್ನು ರಕ್ತದಲ್ಲಿ ಕೊಡೋ ಒಂದು ಸಮಯ ಇದೆ, ಅದಕ್ಕೆ ಅನುಗುಣವಾಗಿ ನೆಗೆಟಿವ್ ಗ್ರೇನ್ಸ್, ನ್ಯೂಟ್ರಲ್ ಗ್ರೇನ್ಸ್, ಹಾಗೂ ಪಾಸಿಟಿವ್ ಗ್ರೇನ್ಸ್ ಅಂತ ವಿಂಗಡಣೆ ಮಾಡಿದ್ದಾರೆ. ಈ ನೆಗೆಟಿವ್ ಗ್ರೇನ್ಸ್ ಅಂತಂದರೆ ಅದರಲ್ಲಿ ಸೇವನೆ ಮಾಡೋದರಿಂದ ತಕ್ಷಣ ಅತಿ ಅಲ್ಪ ಸಮಯದಲ್ಲಿ ರಕ್ತದಲ್ಲಿ ಗ್ಲೂಕೋಸ್ ಅಬ್ಸಾರ್ಬ್ ಆಗಿ ಶೂಟಪ್ ಆಗಿಬಿಡ್ತದೆ. ಅವುಗಳಲ್ಲಿ ಅಕ್ಕಿ ಗೋಧಿ ಪ್ರಮುಖವಾದವು ನೆಗೆಟಿವ್ ಗ್ರೇನ್ಸ್ದಲ್ಲಿ. ಈಗ ನ್ಯೂಟ್ರಲ್ ಗ್ರೇನ್ಸ್ದಲ್ಲಿ ಜೋಳ ಮತ್ತು ರಾಗಿಯನ್ನು ವಿಂಗಡಿಸಿದ್ದಾರೆ. ಇದರಿಂದ ಹಾನಿನೂ ಇಲ್ಲ, ನುಕ್ಸಾನೂ ಇಲ್ಲ, ಒಂದು ತಟಸ್ಥ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನೋದು ಒಂದು ಗಮನಿಸಿರ್ತಕ್ಕಂಥ ಅಂಶ ಸಂಶೋಧನೆಗಳಿಂದ ತಿಳಿದಂತ ಸತ್ಯ. ಈಗ ಇನ್ನೂ ಪಾಸಿಟಿವ್ ಗ್ರೇನ್ಸ್ ಅಂತಂದರೆ ಈ ಸಿರಿಧಾನ್ಯಗಳು, ಮೈನರ್ ಮಿಲೆಟ್ಸ್ ಏನಿದೆ, ಸಾಮೆ, ಊದ್ಲು, ಆರ್ಕ, ಬರಗು, ನವಣೆ, ಇವೆಲ್ಲವೂ ಪಾಸಿಟಿವ್ ಗ್ರೇನ್ಸ್. ಸಿರಿಧಾನ್ಯಗಳು ಏನಿದಾವೆ ಇವುಗಳಲ್ಲಿ ಈ ಒಂದು ಗುಣ ಅಂತಂದರೆ ಇವು ಅಗ್ದಿ ಕಡಿಮೆ ನೀರಿನಲ್ಲಿ ಬೆಳೀತಕ್ಕಂಥ ಸಾಮರ್ಥ್ಯ ಉಳ್ಳದ್ದು ಹಾಗೂ ಗಟ್ಟಿ ಕಾಳುಗಳು ಇರ್ತವೆ. ಗಟ್ಟಿ ಅಂತಂದರೆ ಫೈಬರ್ ಇರ್ತದೆ. ಮುಖ್ಯವಾಗಿ ಈ ಒಂದು ವಿಶೇಷತೆ ಇದರಲ್ಲಿರ್ತಕ್ಕಂಥ ಒಂದು ಫೈಬರ್ ಪ್ರಮಾಣ ಏನಿದೆ 8-12% ಅದ. ಆದರೆ ಗೋಧಿ ಮತ್ತು ಅಕ್ಕಿಯಲ್ಲಿ 1% ಸುಮಾರು ಅದಕ್ಕಿಂತ ಕಡಿಮೆನೇ ಇರ್ತದೆ. ಆ ಕಾರಣಕ್ಕಾಗಿ ಇದರಲ್ಲಿರ್ತಕ್ಕಂಥ ಫೈಬರ್ ಸಿರಿಧಾನ್ಯಗಳಲ್ಲಿ, ಇದು ಒಂದು ಸಿರಿಧಾನ್ಯದಲ್ಲಿ ಫೈಬರು ಬರೀ ಹೊರವಲಯದಲ್ಲಿ ಇಲ್ಲ, ಒಳವಲಯದಲ್ಲಿ 7 ಪದರಗಳ ಒಂದು 7 ಕೋಟಿ ಥರ ಅದು ಇರೋದರಿಂದ ಅದರಲ್ಲಿರ್ತಕ್ಕಂಥ ಒಂದು ಗುಣಧರ್ಮ ಲಿಗ್ನಾನ್ಸ್ ಅಂತ ಹೇಳಿ ಈ ಫೈಬರ್ನಲ್ಲಿ ಇರೋದರಿಂದ ಇವು ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಭಾಳ ಅನುಕೂಲ. ಮತ್ತು ನಿಧಾನಗತಿಯಲ್ಲಿ ಈ ಗ್ಲೂಕೋಸನ್ನು ರಕ್ತದಲ್ಲಿ ಅಬ್ಸಾರ್ವ್ ಆಗಲಿಕ್ಕೆ ಒಂದು ನಿಧಾನ ಮಾಡತಕ್ಕಂಥ ಶಕ್ತಿ ಇರೋದರಿಂದ ಇವು ಭಾಳ ಹೊತ್ತಿನವರೆಗೂ ಹಸಿವೆ ಆಗೋದಿಲ್ಲ, ಆಮೇಲೆ ಗ್ಲೂಕೋಸ್ ಲೆವೆಲ್ ರಕ್ತದಲ್ಲಿ ಹೆಚ್ಚಿಗೆ ಆಗೋದಿಲ್ಲ. ಇದು ಭಾಳ ಮುಖ್ಯವಾದ. ಇದಲ್ದೇ ಈ ಪಾಸಿಟಿವ್ ಗ್ರೇನ್ಸನ್ನು ನಾವು ದಿನಾಲೂ ಸೇವಿಸೋದು ಭಾಳ ಉಪಯುಕ್ತ. ಈ 6 ಧಾನ್ಯಗಳೇನಿದ್ದಾವೆ ಇವನ್ನ ಆರೋಗ್ಯವಂತರಲ್ಲಿ ದಿನಾಲೂ 2 ದಿವಸದ ಒಂದು ಮಟ್ಟಿಗೆ ಒಂದೊಂದು ಕಾಳನ್ನು ಸಂಪೂರ್ಣವಾಗಿ ಅದನ್ನೇ ಉಪಯೋಗಿಸ್ಬೇಕು. ನಂತರ ಮತ್ತೊಂದು ಸಿರಿಧಾನ್ಯಕ್ಕೆ 2 ದಿವಸ ತಗೋಬೇಕು. ಈ ಥರ 6 ದಿವಸ ಬಿಟ್ಟು ಉಪಯೋಗಿಸೋದರಿಂದ ದೇಹಕ್ಕೆ ಅದರಿಂದ ಲಾಭವಾಗ್ತದೆ. ಈಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಅದನ್ನು ಕೂಡಿಸಿ ಮಿಕ್ಸ್ ಮಾಡಿಕೊಂಡು ಉಪಯೋಗಿಸೋದು ಒಂದು ವಾಡಿಕೆ, ಅಂದರೆ ಎಲ್ಲದು ಒಂದರಲ್ಲೇ ಬರಲಿ ಅಂಥೇಳಿ. ಬಟ್ ಡಾಕ್ಟರ್ ಖಾದರ್ವಲ್ಲಿ ಅವರು ಏನು ಹೇಳ್ತಾರಪ್ಪ ಅಂತಂದರೆ 2 ದಿವಸ ಒಂದನ್ನು ಮಾಡಿದರೆ ಒಂದೊಂದು ಗುಣಧರ್ಮದ ಉಪಯೋಗ ಒಂದೊಂದು ಅಂಗಾಂಗ ಆಗ್ತದೆ. ಸೊ ಒಂದೊಂದು ಕಾಳಿನಲ್ಲಿ ಒಂದೊಂದು ಥರದ ಶಕ್ತಿ ಇದೆ ಅಂದರೆ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಸುಧಾರಿಸೋದ್ರಲ್ಲಿ. ಸೊ ಅವನ್ನು ಉಪಯೋಗಿಸೋದು ಆ ರೀತಿ ಮಾಡಬೇಕು. ಇದಲ್ದೇ ಡಾಕ್ಟರ್ ಖಾದರ್ವಲ್ಲಿಯವರು ಪ್ರತಿಯೊಂದು ರೋಗಕ್ಕೂ ಒಂದೊಂದು ರೀತಿಯ ಪ್ರೋಟೋಕಾಲನ್ನು ಸಜೆಸ್ಟ್ ಮಾಡಿದ್ದಾರೆ. ಸೊ ಅದನ್ನು ಫಾಲೋ ಮಾಡಿ ಆ ಥರ ನಾವು ಅನುಕರಣೆ ಮಾಡಿದರೆ ಆ ರೋಗದ ಒಂದು ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯಕಾರಿ. ಇದೇ ಅಲ್ಲದೇ ನಮ್ಮ ಡಾಕ್ಟರ್ಸ್ ಏನು ಮೆಡಿಸಿನ್ಸ್ ಹೇಳಿರ್ತಾರೆ ಅವನ್ನು ತಗೊತಾ ಇರಬೇಕು. ಅದರ ಜೊತೆಯಲ್ಲಿ ಈ ಆಹಾರವನ್ನು ಅನುಸರಿಸೋದರಿಂದ ಈ ದೇಹದ ಒಂದು ಗಟ್ಟಿತನ ಹೆಚ್ಚಿಗೆ ರೋಗದ ಒಂದು ಸಮಸ್ಯೆ ಕಡಿಮೆ ಆಗೋದ್ರಲ್ಲಿ ಸಹಾಯಕಾರಿ ಆಗ್ತದೆ. ಡಾಕ್ಟರ್ ರಾಜಶೇಖರ್ ಹೊಸಮನಿ ಅವರು, ಈಗ ನೋಡಿ ರಕ್ತದೊಳಗೆ ಮುಂದೆ ಓಡಾಡಬಾರ್ದಂತ. ಅಂದರೆ ಸಿಹಿ ಅನ್ನೋದೇನಿದೆಲ್ಲ ನಮ್ಮ ಜೀವಕೋಶಗಳಿಗೆ ಜಾಸ್ತಿ ಆಯ್ತಂದ್ರೆ ಅದು ನಮ್ಮ ಜೀವಕೋಶಗಳನ್ನ ಅಷ್ಟೇ ಅಲ್ಲದೇ ಅವಯವಗಳನ್ನು ಹಾಳು ಮಾಡ್ತದೆ. ಹೀಗಾಗಿ ಇವತ್ತು ಎಷ್ಟೋ ಜನ ಇವತ್ತು ನೋಡ್ರಿ ಕಿಡ್ನಿ ಎಲ್ಲ ಕಳ್ಕೊಂಡು ಭಾಳ ಒಂಥರ ಡಯಾಲಿಸಿಸ್ನಿಂದ ತೊಂದರೆ ಪಡ್ತಾ ಇದ್ದಾರೆ. ಇದನ್ನು ಅನ್ಲಕ್ಷಿಸಿ ಈ ಖಾದರ್ವಲ್ಲಿಯವರ ಒಂದು ಸಜೆಷನ್ ಅಲ್ಲ, ಒಂದು ಸಲಹೆ ಅದಲ್ಲ ಅದು. ಕಾರಣ ಇವತ್ತು ನೋಡ್ರಿ ಭೂಮಿಯ ಪ್ರತಿನಿಧಿಗಳು ನಾವು. ಇವತ್ತು ಭೂಮಿ ಹಾಳಾಗ್ತಾ ಇದೆ ಯಾಕಂದ್ರೆ ಸಾವಯವ ಅಂಶ ಕಡಿಮೆ ಆಗಿದೆ, ಅಲ್ಲಿ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗಿದೆ. ಕಬ್ಬಿನ ಹೊಲ ಇವತ್ತು ನಾವು ಇಳುವರಿ ತಗೊಂಡ ಮೇಲೆ ಸುಡ್ತೀವಿ ಅದನ್ನು, ಅಲ್ಲೆಲ್ಲ ಜೀವಕೋಶಗಳು ಸತ್ತೋಗ್ಬಿಡ್ತಾವೆ. ಅಲ್ಲಿ ಸೂಕ್ಷ್ಮ ಜೀವಿಗಳು ಇಲ್ಲದೇ ಮತ್ತೆ ಹೊಸದಾಗೆಲ್ಲ ಹುಟ್ಟಬೇಕು ಅಂದರೆ ಮತ್ತೆ ಎಷ್ಟು ಕಾಲ ಬೇಕು ಏನು? ಇವತ್ತು ಅತನಿಗೆ ಅಂತ ಊರ ಕಡೆ ಹೋದರೆ ಎಲ್ಲ ಸವಳು ಜವಳು ಆಗಿಬಿಟ್ಟದೆ. ಅಂದರೆ ನಮಗೆ ಆಲಸ್ಯನಕ್ಕೆ ಒಂದು ಮಿತಿ ಬೇಡೇನು, ಅದು ಮಾಡ್ತಾ ಇದ್ವಿ. ಮುಖ್ಯವಾಗಿ ನಮ್ಮ ದೇಹದೊಳಗೆ ನೋಡ್ರಿ, ಇವತ್ತು ಸಣ್ಣ ಪುಟ್ಟ ವಿಷಯಕ್ಕೂ ಇಂಗ್ಲೀಷ್ ಔಷಧಿಗಳನ್ನು ತೊಗೊಳ್ತೀವಿ, ಬೇಡ ಅನ್ನೋ ಹಾಗಿಲ್ಲ. ಆದರೆ ಯಾವಾಗಲೂ ಅದೇ ಔಷಧಿಗಳನ್ನ ತೆಗೆದುಕೊಂಡು ಬಿಟ್ಟರೆ ಈಗ ನೋಡ್ರಿ, ಈಗ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದೊಳಗೆ ಇರಬೇಕಲ್ಲ. ಬ್ಯಾಕ್ಟೀರಿಯಾಗಳು ಅವು ಬೇಕು, ಯಾಕಂದರೆ ಆರೋಗ್ಯಯುತವಾದ ಬ್ಯಾಕ್ಟೀರಿಯಾಗಳು ನಮ್ಮ ಸ್ನೇಹಿ ಬ್ಯಾಕ್ಟೀರಿಯಾಗಳು ನಮಗಿದ್ದರೆ ಮಾತ್ರ ನಮ್ಮನ್ನು ರಕ್ಷಣೆ ಮಾಡ್ತಾವೆ ಒಳಗಡೆ. ಇಲ್ಲ ಅಂದರೆ ನೋಡ್ರಿ, ಭೂಮಿ ಹೆಂಗೆ ಹಾಳಾಗ್ತಾ ಇದೆ, ನಮ್ಮ ದೇಹ ಕೂಡ ಹಾಗೆ ಹಾಳಾಗ್ತಾ ಇದೆ. ಎಂತೋ ಒಂದು ಪ್ರಾತಿನಿಧಿಕವಾಗಿ ನಮ್ಮ ದೇಹ ಹಾಳಾಗ್ತಾ ಇದೆ ಅಂದ್ರೆ ಅಲ್ಲಿ ರಾಸಾಯನಿಕದಿಂದ ಭೂಮಿ ಹಾಳು ಮಾಡ್ತಾ ಇದೀವಿ. ಇಲ್ಲಿ ಔಷಧಿಗಳಿಂದ, ಈ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತೀವಲ್ಲ ಸಾಕಷ್ಟು ಟ್ಯಾಬ್ಲೆಟು ಇಂಜೆಕ್ಷನ್ಸು, ಅವುಗಳನ್ನು ಅದು ಮಿತಿ ಇಲ್ಲದೇ ತಗೊಳ್ತಾ ಇದ್ದೀವಿ. ಅದರಿಂದ ನಮ್ಮ ದೇಹವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾಗಿ ಕದ್ರವೇಲು ಬಗ್ಗೆ ಬಹಳ ಚೆನ್ನಾಗಿ ನೀವು ಹೇಳ್ತಾ ಇದ್ದೀರಿ. ಅವ್ರ ಬಗ್ಗೆ ಒಂದೆರಡು ಮಾತಾಡಿ, ಹೆಂಗೆ ಅವರು ಇದನ್ನು ಆರಂಭ ಮಾಡಿದ್ರು, ಅದೊಂದು ಆಂದೋಲನವಾಗಿ ಹೆಂಗೆ ಶುರುವಾಯಿತು, ಅದು ಹೇಗೆ ಈಗ ಸಾಕಷ್ಟು ಜನರು ಅದನ್ನು ಅನುಸರಿಸ್ತಾ ಇದ್ದಾರೆ ಹೇಳ್ತಾ. ಈಗ ನೋಡಿ, ನಾವು ಮೊಸರು ಹೆಪ್ಪು ಹಾಕಿದರೆ ಹಾಲು ಮೊಸರಾಗ್ತದೆ, ಅಲ್ಲಿ ಉತ್ತಮವಾದ ಬ್ಯಾಕ್ಟೀರಿಯಾಗಳು ಮೊಸರು ಊಟ ಮಾಡಿದರೆ ನಮಗೆ ನೋಡಿ ಎಷ್ಟು ಸಮಾಧಾನ ಆಗ್ತದೆ, ಸಂತೋಷ ಆಗ್ತದೆ. ಹಾಗೇ ಈಗಿನ ಗಂಜಿ ತಯಾರು ಮಾಡ್ತೀವಿ, ಗಂಜಿಯನ್ನು ಒಂದು ಸ್ವಲ್ಪ ಬಿಟ್ಟು ಅದು ಪಿಗ್ಮೆಂಟೇಷನ್ ಆಗ ಮಾಡಿಕೊಟ್ರೆ ಖಂಡಿತವಾಗಿ ಕೂಡ ಅದು ಒಂದು ಔಷಧಿಯಾಗಿ ನಮಗೆ ವಿಶೇಷವಾಗಿ ಈ ಹೃದಯ ರೋಗ ಬೇರೆ ಸಾಕಷ್ಟು ದೀರ್ಘಕಾಲ ತೊಂದರೆ ಇರುವಂಥವ್ರಿಗೆ ಈ ಥರ ಗಂಜಿ, ರಾಗಿ ಗಂಜಿನೇ ಆಗಲಿ ಜೋಳದ ಗಂಜಿನೇ ಆಗಲಿ, ಆ ಗಂಜಿಯನ್ನು ಒಂದು ಸ್ವಲ್ಪ 3-4 ತಾಸು ಬಿಟ್ಟು ಪಿಗ್ಮೆಂಟೇಷನ್ ಮಾಡಿಕೊಡೋಕ್ಕೆ ಸಾಧ್ಯ ಆದರೆ ಅವ್ರಿಗೊಂಥರ ವರದಾನ ಆಗುತ್ತೆ. ಇದು ಖದರ್ ಒಲ್ಲಿಯವ್ರ ಬಗ್ಗೆ ಹೇಳ್ತಾ ಒಂದು ಧನಾತ್ಮಕ ಔಷಧಿಗಳ ಬಗ್ಗೆ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡ್ರಿ ಡಾಕ್ಟರ್ ಹಸ್ಮನಿ ಅವರೇ. ಈಗ ತಾವು ಹೇಳಿದಂಗೆ ಈ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಇರತಕ್ಕಂಥ ಮೈಕ್ರೋಬಿಯಲ್ ಫ್ಲೋರಾ ಏನಿದೆ ಅದು ಅತಿ ಮುಖ್ಯವಾದ್ದು. ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಅವುಗಳ ಪಾತ್ರ ಅತಿ ಹಿರಿತವಾಗಿದ್ದು, ಇತ್ತಿತ್ತಲಾಗಿ ಹೆಚ್ಚು ಔಷಧಿ ಸೇವನೆಯಿಂದ ಅನ್ಇಂಟೆನ್ಷನಲ್ ಡ್ಯಾಮೇಜ್ ಈ ಮೈಕ್ರೋಫ್ಲೋರಾಕ್ಕೆ ಆಗಿರೋದ್ರಿಂದ ಈ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಮೈಕ್ರೋಫ್ಲೋರಾ ಡ್ಯಾಮೇಜ್ ಆಗಿದೆ. ಇದನ್ನು ರಿಸ್ಟೋರ್ ಮಾಡೋದು ಅತಿ ಮುಖ್ಯ ಅನ್ನೋದನ್ನು ಡಾಕ್ಟರ್ ಖಾದರ್ವಲ್ಲಿಯವರು ತಮ್ಮ ಒಂದು ಪ್ರೋಟೋಕಾಲ್ನಲ್ಲಿ ಒತ್ತು ಕೊಟ್ಟು ಹೇಳ್ತಾರೆ. ಅವ್ರದ್ದು ಒಂದು ಇತಿಹಾಸ ಹೇಳಿ ಸಂಕ್ಷಿಪ್ತ. ಡಾಕ್ಟರ್ ಖಾದರ್ವಲ್ಲಿಯವರು ಒಬ್ಬ ವಿಜ್ಞಾನಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ PhD ಮಾಡಿದ್ದಾರೆ. ನಂತರ ಅಮೆರಿಕಕ್ಕೆ ಹೋಗಿ ಅಲ್ಲಿ ಅವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಬಯೋಕೆಮಿಸ್ಟ್ ಆಗಿ. ಅಲ್ಲಿ ಹೋದಾಗ ಅವ್ರು ಕಂಡಂಥ ಒಂದು ಸನ್ನಿವೇಶ ಏನಂದರೆ, ಡಾಕ್ಟರ್ನ ಕಾಣಲಿಕ್ಕೆ ಸರ್ಟಿಫಿಕೇಟ್ಗಾಗಿ ಹೋಗಿರ್ತಾರೆ ಅವ್ರ ಕಂಪ್ನಿ ವತಿಯಿಂದ ಕಳಿಸಿದಾಗ. ಅಲ್ಲಿ ಅವ್ರು ಕಂಡಂಥದ್ದು ಏನಪ್ಪ ಅಂತಂದರೆ, 8 ವರ್ಷದ ಹೆಣ್ಣುಮಗು ಅಲ್ಲಿ ಬಂದಿರ್ತದೆ ಅವ್ರ ತಾಯಿಯೊಂದಿಗೆ. ಹೊರಗೆ ಕಾಯ್ತಾ ಕೂತಿರುವಾಗ ಅವರು ಸಂಕ್ಷಿಪ್ತವಾಗಿ ಏನಕ್ಕೆ ಬಂದಿರಿ ಅನ್ನೋ ಒಂದು ಮಾತಿನಲ್ಲಿ ಅವ್ರು ಕಂಡದ್ದೇನಪ್ಪ ಅನ್ನೋ ಒಂದು ಆಘಾತಕಾರಿ ಒಂದು ವಿಷಯ. ಆ ಮಗುವಿನ ತಾಯಿ ಹೇಳ್ತಾಳೆ, ಅವಳು ಮುಟ್ಟಾಗ್ತಾ ಇದ್ದಾಳೆ 8 ವರ್ಷದಕ್ಕೆ, ಅದಕ್ಕಾಗಿ ತೋರಿಸ್ಲಿಕ್ಕೆ ಬಂದೀವಿ ಅನ್ನೋದು. ಅದು ಒಂದು ದೊಡ್ಡ ಅವ್ರಿಗೆ ಶಾಕ್ ಆಗಿಬಿಡ್ತದೆ, ಏನು ಎದಕ್ಕೆ ಇದು. ಅದು ಡಾಕ್ಟರ್ಗಳು ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ, ಉಪಚಾರ ಮಾಡ್ತಾರೆ, ಆದ್ರೆ ಆಗಿದ್ದು ಎದಕ್ಕೆ ಅನ್ನೋದು ಯಾರೂ ಅಷ್ಟು ಒತ್ತು ಕೊಟ್ಟು ಅದನ್ನು ಜಾಗೃತ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಇವರು ಮನಸ್ಸಿನ ಮೇಲೆ ಪರಿಣಾಮವಾಗಿ ಇವರು ಅದನ್ನೇ ಜೀವನದ ಒಂದು ಧ್ಯೇಯ ಮಾಡಿಕೊಂಡು ಹೊರಳಿ ನಮ್ಮ ದೇಶಕ್ಕೆ ಬಂದು ಅದನ್ನು ಸಂಶೋಧನೆ ಮಾಡ್ತಾ ಈ ಕಳೆದ ಒಂದು 2 ದಶಕದ 15-16 ವರ್ಷದಿಂದ ಈ ಸಿರಿಧಾನ್ಯಗಳಿಂದ ಈ ಎಲ್ಲ ಸಮಸ್ಯೆಯನ್ನು ಬಹುಮಟ್ಟಿಗೆ ಉಪಯುಕ್ತವಾಗಿ ಸರಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದು ಅವರ ಅನುಭವದಿಂದ ಪ್ರಯೋಗದಿಂದ ಕಂಡುಕೊಂಡು ಇವತ್ತು ಅವರ ಒಂದು ಈ ಮಹತ್ವದ ಸಾಧನೆಯನ್ನು ಜನ ಉಪಯುಕ್ತ ಒಂದು ಸೇವೆಯನ್ನು ಪರಿಗಣಿಸಿ ನಮ್ಮ ಭಾರತ ಸರ್ಕಾರ ಅವರಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದೆ. ಇದೇ ಒಂದು ಅವ್ರು ಮಾಡ್ತಕ್ಕಂಥ ಮಹತ್ವದ ಕೆಲಸ. ಇದಲ್ಲದೆ ಅವರು ಪ್ರತಿ ಗ್ರಾಮಕ್ಕೆ ಹೋಗಿ ಈ ಜಾಗೃತಿಯನ್ನು ರೈತರಲ್ಲಿನೂ ಮಾಡ್ತಾರೆ, ಜನರಲ್ಲಿಯೂ ಮಾಡ್ತಾರೆ. ಆರೋಗ್ಯ ಸುಧಾರಿಸುವಲ್ಲಿ ಮತ್ತು ಕೃಷಿಯನ್ನು ಸದೃಢಗೊಳಿಸುವಲ್ಲಿ ಬಹಳ ಒಂದು ಮನಪೂರ್ವಕ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ವಾಸ್ತವ್ಯ ಇದ್ದಾರೆ. ವಾರಕ್ಕೆ 4-5 ದಿವಸ ಅವರು ರೋಗಿಗಳನ್ನು ಕಂಡುಕೊಳ್ತಾರೆ. ಮುಂಚಿತವಾಗಿ ಬುಕ್ ಮಾಡಿ ಹೋಗಿ ಮಾಡ್ಕೋಬೋದು. 2 ದಿವಸ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ. ಮುಂಚೆ ಕರ್ನಾಟಕದಲ್ಲಿ ಸಾಕಷ್ಟು ಜಾಗೃತಿ ಮಾಡಿ ಈ ಸಿರಿಧಾನ್ಯಗಳ ಒಂದು ಬೇಸಾಯ ಹೆಚ್ಚು ಕಡಿಮೆ ರೈತರ ಒಂದು ಹೊಲದಿಂದ ಮಾಯವಾಗಿತ್ತು. ಇವರ ಒಂದು ಪ್ರಯತ್ನದಿಂದ ಇಂದು ಅವುಗಳ ಮರು ಬೇಸಾಯ ಶುರುವಾಗಿದೆ, ಮಾರುಕಟ್ಟೆಯನ್ನು ಹೆಚ್ಚಿಗೆ ಆಗ್ತಾ ಇದೆ. ಅದಲ್ಲದೇ ಜನರಲ್ಲಿ ಜಾಗೃತಿ ಮೂಡಿಸಿರೋದ್ರಿಂದ ಅದನ್ನು ಸೇವನೆ ಮಾಡತಕ್ಕಂಥ ಮನಸ್ಸುಳ್ಳವರ ಸಂಖ್ಯೆಯೂ ಹೆಚ್ಚಿಗೆ ಆಗಿರೋದ್ರಿಂದ ಈಗ ಅವುಗಳ ಒಂದು ಪ್ರಾಮುಖ್ಯತೆಯನ್ನು ಕಂಡು ಭಾರತ ಸರ್ಕಾರದವರು ಕೆಲವು ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ. ಕಳೆದ ವರ್ಷ ಸಿರಿಧಾನ್ಯಗಳ ವರ್ಷ ಮಾಡಿದರು. ಬಹಳ ಸಂತೋಷ ನೋಡ್ರಿ, ಇಷ್ಟು ಚೆನ್ನಾಗಿ ನೀವು ಹೇಳ್ತಾ ಇದ್ರಿ. ನಾವು ಆಗಲೇ ಉತ್ತಮ ಬ್ಯಾಕ್ಟೀರಿಯಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಹೇಗೆ ಒಂದು ರೋಗಿಗಳಿಗೂ ಕೂಡ ಒಂದು ವರದಾನ, ಅದು ಹೇಗೆ ನೋಡ್ರಿ. ಈಗ ನಾವು ಗಂಜಿಯನ್ನು ಸ್ವಲ್ಪ ಒಂದು 3-4 ತಾಸು ಪಿಗ್ಮೆಂಟೇಷನ್ ಆಗ್ಲಿಕ್ಕೆ ಬಿಟ್ರೆ ಅದು ಹೆಂಗೆ ಅನುಕೂಲ ಆಗುತ್ತೆ, ಹೆಂಗೆ ನಮ್ಮ ದೇಹಕ್ಕೆ ಸಪೋರ್ಟ್ ಆಗಿರುತ್ತೆ? ಈ ಧಾನ್ಯಗಳ ಒಂದು ಹಿಟ್ಟನ್ನು ಮಾಡಿಕೊಂಡು ಗಂಜಿ ಮಾಡೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಇದನ್ನು ಗಂಜಿ ಮಾಡಿ, ಸಾಯಂಕಾಲ ಗಂಜಿ ಮಾಡಿ, ಬೆಳಗಿನವರೆಗೂ ಅದನ್ನು ಮೊಸರು ಹಾಲು ಹೆಪ್ಪುಗಟ್ಟಿ ಮೊಸರಾಗ್ಲಿಕ್ಕೆ ಬೇಕಾಗ್ತಕ್ಕಂಥ ಸಮಯದಷ್ಟು ಸಮಯವನ್ನು ಈ ಗಂಜಿಗೆ ಕೊಟ್ಟು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಇದು ಫರ್ಮೆಂಟೇಷನ್ ಆಗಿ ಇದರಲ್ಲಿ ಉಪಯುಕ್ತ ಸೂಕ್ಷ್ಮಾಣುಗಳು ಪ್ರಮಾಣ ಬೆಳೆದು ಅದರ ಸೇವನೆಯಿಂದ ನಮ್ಮ ಮೈಕ್ರೋ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಮೈಕ್ರೋಫ್ಲೋರಾ ರಿಸ್ಟೋರ್ ಆಗಲಿಕ್ಕೆ ಬಹಳ ಅನುಕೂಲ ಅನ್ನೋದು ಅವರ ಒಂದು ಒಂದು ಎಕ್ಸ್ಪೆರಿಮೆಂಟ್ ನಿಂದ ಕಂಡುಕೊಂಡು ರೋಗಿಗಳಿಗೆ ಆರಾಮ ಮಾಡಿದ್ದಾರೆ. ಅದರಿಂದ ಬಹಳ ಮಂದಿ ರೋಗಿಗಳು ಬಹಳ ಉಪಯುಕ್ತವಾಗಿ ಅದರಿಂದ ಬೆನಿಫಿಟ್ ಆಗಿ ಒಳ್ಳೆ ಆರೋಗ್ಯ ಮರಳಿಸಿಕೊಳ್ಳಲಿಕ್ಕೆ ಸಶಕ್ತರಾಗಿದ್ದು ಕಂಡು ಬಂದದ. ಇದು ಬಹಳ ಉಪಯುಕ್ತ. ಇದಲ್ದೇನೆ ಒಂದು ಸಿರಿಧಾನ್ಯ ಸೇವನೆ, ಅದರ ಜೊತೆಯಲ್ಲಿ ಅಂಬ್ಲಿ ಗಂಜಿ ಫರ್ಮೆಂಟ್ ಆದ್ಮೇಲೆ ಆಗ್ತಕ್ಕಂಥ ಒಂದು ವಸ್ತು ಏನಾಗ್ತದೆ ಅಂದ್ರೆ ಅದು ಅಂಬ್ಲಿ. ಅಂಬ್ಲಿ ನಾವು ಚಿಕ್ಕವರಿದ್ದಾಗಿಂದು ನಮ್ಮ ಆಹಾರದಲ್ಲಿ ಇತ್ತು, ಇತ್ತಿತ್ತಲಾಗಿ ಅದು ಕಡಿಮೆ ಆಗಿತ್ತು. ಈಗ ಇವರು ಒತ್ತು ಕೊಟ್ಟದ್ರಿಂದ ಈ ಸಿರಿಧಾನ್ಯಗಳ ಅಂಬ್ಲಿ, ಅದಲ್ದೇನೆ ಮತ್ತೆ ಉಳಿದ ಧಾನ್ಯದ ಅಂಬ್ಲಿನೂ ಬಹಳ ಉಪಯುಕ್ತ. ಅದು ಅಲ್ದೇನೆ ಇನ್ನೊಂದು ಕಷಾಯ, ಆಯುರ್ವೇದಿಕ್ ಎಲೆಗಳು ಏನಿದ್ದಾವೆ ಅವುಗಳ ಕಷಾಯನೂ ಕೂಡ ಆರೋಗ್ಯಕ್ಕೆ ಉಪಯುಕ್ತ. ಅವ್ರ ಪ್ರೋಟೋಕಾಲ್ ವೆಬ್ಸೈಟ್ನಲ್ಲಿ ಇದೆ. ವಿಶೇಷವಾಗಿ ಅಂದ್ರೆ ಈಗ ಅರಿಶಿನ, ಆಮೇಲೆ ಈ ಹಸಿ ಶುಂಠಿ, ಮತ್ತೆ ದಾಲ್ಚಿನ್ನಿ, ಆಮೇಲೆ ಲಿಂಬು, ಇದನ್ನ ಒಂದು ಕಷಾಯ ಆದ್ರೆ ಇವನ್ ಹೃದಯ ರೋಗಕ್ಕೂ ಕೂಡ ಒಂದು ಒಳ್ಳೇದಾಗುತ್ತೆ. ಅಂದ್ರೆ ಕೊಲೆಸ್ಟ್ರಾಲ್ ಕರೆಸಲಿಕ್ಕೆ, ಬ್ಲಾಕ್ ಗಳನ್ನು ಕರೆಸಲಿಕ್ಕೂ ಸಹಕಾರಿ ಆಗುವ ಸಾಧ್ಯತೆ ಇದೆ. ಈಗ ಬಿಸಿ ನೀರಿನಲ್ಲಿ ನಿಂಬೆ ಹಣ್ಣು ಹಿಂಡ್ಕೊಂಡು ಅದರೊಟ್ಟಿಗೆ ಅರಿಶಿನ, ದಾಲ್ಚಿನ್ನಿ ಪುಡಿ, ಆಮೇಲೆ ಶುಂಠಿ ಹೆರ್ಜಿ ಹಾಕೊಂಡು ಕಲಿಸಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಮುಖ್ಯವಾಗಿ ಈ ರಕ್ತನಾಳದಲ್ಲಿ ಇರತಕ್ಕಂತ ಕೊಬ್ಬಿನ ಅಂಶವನ್ನ ಕಡಿಮೆ ಮಾಡಲಿಕ್ಕೆ ಸಹಾಯಕಾರಿ ಆಗ್ತದೆ. ಇದು ಮನೆ ಮದ್ದು. ಮನೆ ಮದ್ದು ಡಾಕ್ಟರ್ ಒಂದು ಉಪಚಾರ ಏನದಲ್ಲ ಅದನ್ನ ನೀವು ಅವಶ್ಯವಾಗಿ ಫಾಲೋ ಮಾಡಬೇಕು. ಅದನ್ನು ಬಿಟ್ಟು ಇದನ್ನ ಮಾಡ್ಲಿಕ್ಕೆ ಹೋಗೋದಲ್ಲ. ಅದರ ಜೊತೆ ಜೊತೆಯಲ್ಲಿ ಇದು ಮಾಡೋದ್ರಿಂದ ಅದು ಅದರ ಒಂದು ತೀವ್ರತೆ ಕಡಿಮೆ ಆಗಿ ಔಷಧಿಯಲ್ಲಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಡಾಕ್ಟರ್ಗಳಿಗೆ ಸಹಾಯವಾಗ್ತದೆ ಅನ್ನೋದು ಬಹಳ ಸಂತೋಷ. ನೋಡ್ರಿ ಡಾಕ್ಟರ್ ಹೊಸಮನಿ ಅವರೇ, ನೀವು ಕೃಷಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆದರೆ ನೀವು ಆರೋಗ್ಯದ ಕುರಿತಂತೆ ಎಷ್ಟು ತಿಳ್ಕೊಂಡಿದ್ರೆ, ಎಷ್ಟು ಕಾಳಜಿ ಇದೆ. ಕಾದರವಲ್ಲಿ ಅವರ ಒಂದು ಸಂಶೋಧನಾ ಫಲ ಹೀಗೆ ನಮ್ಮಂತ ಸಾಕಷ್ಟು ಯುವ ಜನರನ್ನ, ಸಾಕಷ್ಟು ಜನರನ್ನ ಆಕರ್ಷಿಸಿದ್ದಕ್ಕೇನೆ ಇವತ್ತು ನಿಧಾನವಾಗಿ ಆರೋಗ್ಯಕ್ಕೆ ನೆಲ ನೆಲೆಸಲಿಕ್ಕೆ ಅನುಕೂಲ ಆಗಿದೆ. ಯಾಕಂದ್ರೆ ನೋಡ್ರಿ ಅಡುಗೆ ಮನೆಯೇ ಒಂದು ಔಷಧಾಲಯ, ಅಲ್ಲಿರೋ ತಾಯಿ ಒಂದು ವೈದ್ಯ ಅನ್ನೋ ಒಂದು ಪರಿಕಲ್ಪನೆ ಮೊದಲೇ ಇತ್ತು ಅದು. ಯಾಕಂದ್ರೆ ಇವತ್ತು ನಾವೆಲ್ಲ ಹುಟ್ಟಿದ್ದು ಸುರ್ಗಿತೆಯರ ಸಹಕಾರದಿಂದಲೇ, ದವಾಖಾನೆಯಲ್ಲಿ ಹುಟ್ಟಿಲ್ಲ ನಾವು. ಅಂದ್ರೆ ಹೀಗೆ ಅಂದ್ರೆ ಆ ಮಾತೆಯರ ಒಂದು ಸಹಕಾರದಿಂದ ಏನ್ ಬೇಕಾದಾಗುವಂತ ಸಾಧ್ಯತೆ ಇತ್ತು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ನಮ್ಮ ಒಂದು ದೇಹದ ಅವಯವಗಳೇನು ಬಹಳ ಇಲ್ಲ, ಪ್ರಮುಖವಾದ ನಾಲ್ಕೈದುಗಳಿದೆ, ಅವುಗಳ ಜೊತೆ ಮಾತಾಡುವಂತ ಒಂದು ಅವಕಾಶವನ್ನು ನಾವು ಪಡ್ಕೊಳ್ಬೇಕು. ನಮ್ಮೊಳಗೆ ನಾವು ನೋಡ್ಕೊಳ್ಬೇಕಂತಾರಲ್ಲ, ನಮ್ಮ ಒಂದು ಹೃದಯ ಹಾಗೆ ಮಾತಾಡ್ತಾ ಇದೆ ಎಂದು ಹೇಳ್ತಾ ಇದೆ, ನನ್ನ ಸಮಸ್ಯೆ ಏನಿದೆ. ಆಮೇಲೆ ಶ್ವಾಸಕೋಶಗಳು ಹೇಳ್ತಾ ಇವೆ, ಆಮೇಲೆ ಹಾಗೆಯೇ ಕಿಡ್ನಿ ಮತ್ತೆ ಲಿವರ್ ಪಿತ್ತ ಜನಕಾಂಗ ಮತ್ತೆ ಎಲ್ಲವೂ ಕೂಡ ಹೇಳ್ತಾ ಇದೆ ನನಗಿದಿಷ್ಟು ಬ್ಯಾಡ್ ಆಗಿದೆ, ಬೇಡವಾದ ವಸ್ತುವನ್ನು ಹೊರಹಾಕಬೇಕು ಅಂತ ಹೇಳ್ತಾ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಸಾರಿ ಹಂಗೆ ಬಿಟ್ಬಿಡ್ತೀವಿ, ನೀರ ಕುಡಿದಲ್ಲ ಜಾಸ್ತಿ. ಇದು ಯಾವಾಗಲೂ ಕೂಡ ಮಾಡಬಾರ್ದು. ನಾವು ಸ್ವಯಂ ವೈದ್ಯವನ್ನು ಮಾಡೋದು ಅಂದ್ರೆ ನಾವೇ ನಮಗೋಸ್ಕರ ನಾವು ವೈದ್ಯ ಆಗ್ಬೇಕು. ಯಾಕಂದ್ರೆ ಒಳಗೆ ಒಬ್ಬ ರೋಗಿ ಇದ್ದಾನೆ, ಆ ರೋಗಿಯ ಮಾತು ಕೇಳುವಂತ ವೈದ್ಯ ನೀವು ಆಗ್ರಿ. ಮತ್ತೆ ಮುಖ್ಯವಾಗಿ ಆಹಾರದಲ್ಲಿ ಈಗಂತೂ ಸಾಕಷ್ಟು ಸವಾಲುಗಳಿದೆ. ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ, ರಾಸಾಯನಿಕಗಳು ಮಿಕ್ಸ್ ಆಗಿದೆ. ಅಂತದ್ರೊಳಗೆ ನಮ್ಮ ಆಹಾರವನ್ನು ನಾವು ಆಯ್ಕೆ ಮಾಡಿಕೊಂಡು ಸರಿಯಾಗಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಕೂಡ ಉತ್ತಮವಾಗಿ ನಾವು ಪರಿಪೂರ್ಣ ಆರೋಗ್ಯದಿಂದ ನಾವು ನೆಲೆಸ ಜೀವನ ಮಾಡಬಹುದು. ಎಂತಹ ಸವಾಲುಗಳನ್ನು ಕೂಡ ನಾವು ಎದುರಿಸಬಹುದು ಅಂತ ನಮ್ಮ ರೈತ ಬಾಂಧವರಿಗೆ ಹೇಳ್ತಾ, ಹಾಗೆ ನಮ್ಮ ಸಾಮಾನ್ಯ ಜನರಿಗೆ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಆರೋಗ್ಯದಾಯಕವಾಗಿ ನಾವು ಜೀವನ ಮಾಡಬೇಕು ಅಂದ್ರೆ ಅದಕ್ಕಾಗಿ ನಾವು ಪರಿಶ್ರಮ ಪಡಲೇಬೇಕಾದ ಕಾಲ ಬಂದು ಒದಗಿದೆ ಅನ್ನೋದನ್ನ ಹೇಳ್ತಾ, ಇಲ್ಲಿದ್ದ ತನಕ ವಿಸ್ತೃತವಾಗಿ ಒಬ್ಬ ಕೃಷಿ ಪ್ರಾಧ್ಯಾಪಕರಾಗಿದ್ದು ಕೂಡ ನಿಮ್ಮ ಒಂದು ಆರೋಗ್ಯದ ಕಳಕಳಿಗೆ ಧನ್ಯವಾದ ಅಂತ ಹೇಳ್ತಾ, ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಪ್ರೊಫೆಸರ್ ರಾಜಶೇಖರ ಹೊಸಮನೆಯವರೇ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆರೋಗ್ಯಯುತ ಜೀವನ ಶೈಲಿ ಡಾಕ್ಟರ್ ಖಾದರ್ ವಲಿ ಅವರ ಕೊಡುಗೆ ಈ ಕುರಿತು ಪ್ರೊಫೆಸರ್ ರಾಜಶೇಖರ್ ಹೊಸಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್, ಸಂಕಲನ ಸುಮಾ ಸುರೇಶ್. ಕೃಷಿ ರಂಗದಲ್ಲಿ ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಬೈಲ್ಹೊಂಗಲ ತಾಲೂಕು ಬೆಳವಡಿಯ ಜೀವನ್ ವೀರಪ್ಪ ಕಮ್ಮರ್ ಹಾಗೂ ಸಂಗಡಿಗರು ಹಾಡಿರುವ ಭಜನಾ ಪದಗಳು. ಮಾತಿನೊಳಗಾದೆ ಲೋಕದೊಳಗೆ ಹುಟ್ಟಿ ನೀನು ಮೋಕ್ಷ ಪದವಿ ಪಡೆಯದೆ ಹೋದೆ. ಲೋಕದೊಳಗೆ ಹುಟ್ಟಿ ನೀನು ಮೋಕ್ಷ ಪದವಿ ಪಡೆಯದೆ ಹೋದೆ. ಲೋಕದೊಳಗೆ ಹುಟ್ಟಿ ನೀನು ಮೋಕ್ಷ ಪದವಿ ಪಡೆಯದೆ ಹೋದೆ. ಜನ್ಮದೋಳು ಹುಟ್ಟಿ ಅರ್ಥ ಗಳಿಸಿ ಮನೆಯೊಳಗಿಟ್ಟೆ. ಅನಂತ ಜನ್ಮದೋಳು ಹುಟ್ಟಿ ಅರ್ಥ ಗಳಿಸಿ ಮನೆಯೊಳಗಿಟ್ಟೆ. ಅನಂತ ಜನ್ಮದೋಳು ಹುಟ್ಟಿ ಅರ್ಥ ಗಳಿಸಿ ಮನೆಯೊಳಗಿಟ್ಟೆ. ಅನಂತ ಜನ್ಮದೋಳು ಹುಟ್ಟಿ ಅರ್ಥ ಗಳಿಸಿ ಮನೆಯೊಳಗಿಟ್ಟೆ. ನೀನು ಸತ್ತವಾದ ಮೇಲೆ ನೀನು ಸತ್ತವಾದ ಮೇಲೆ ಅರ್ಧದರಿಗೆ ಹೇಳಿದರೇನು. ನೀನು ಸತ್ತವಾದ ಮೇಲೆ ನೀನು ಸತ್ತವಾದ ಮೇಲೆ ಅರ್ಧದರಿಗೆ ಹೇಳಿದರೇನು. ನೀನು ಸತ್ತವಾದ ಮೇಲೆ ನೀನು ಸತ್ತವಾದ ಮೇಲೆ ಅರ್ಧದರಿಗೆ ಹೇಳಿದರೇನು. ಸುತರ ಒಡಲಿಗಾಗಿ ಹೊತ್ತು ಹೊತ್ತು ತಲೆಯ ಬಾಗಿ. ಸತಿಯ ಸುತರ ಒಡಲಿಗಾಗಿ ಹೊತ್ತು ಹೊತ್ತು ತಲೆಯ ಬಾಗಿ. ಸತಿಯ ಸುತರ ಒಡಲಿಗಾಗಿ ಹೊತ್ತು ಹೊತ್ತು ತಲೆಯ ಬಾಗಿ. ಸತಿಯ ಸುತರ ಒಡಲಿಗಾಗಿ ಹೊತ್ತು ಹೊತ್ತು ತಲೆಯ ಬಾಗಿ. ನೀನು ಸತ್ತವಾದ ಮೇಲೆ ನೀನು ಸತ್ತವಾದ ಮೇಲೆ ಬತ್ತಲೆ ಮಾಡಿ ಇಡುವರ ಮರುಳೆ. ನೀನು ಸತ್ತವಾದ ಮೇಲೆ ನೀನು ಸತ್ತವಾದ ಮೇಲೆ ಬತ್ತಲೆ ಮಾಡಿ ಇಡುವರ ಮರುಳೆ. ನೀನು ಸತ್ತವಾದ ಮೇಲೆ ನೀನು ಸತ್ತವಾದ ಮೇಲೆ ಬತ್ತಲೆ ಮಾಡಿ ಇಡುವರ ಮರುಳೆ. ಘಟವು ನಂದು ಎನ್ನಲು ಬೇಡ ಕಿಟ್ಟದ ಗೊಂಬೆ ಎಂತೆ ತನುವೆದು. ಘಟವು ನಂದು ಎನ್ನಲು ಬೇಡ ಕಿಟ್ಟದ ಗೊಂಬೆ ಎಂತೆ ತನುವೆದು. ಘಟವು ನಂದು ಎನ್ನಲು ಬೇಡ ಕಿಟ್ಟದ ಗೊಂಬೆ ಎಂತೆ ತನುವೆದು. ಘಟವು ನಂದು ಎನ್ನಲು ಬೇಡ ಕಿಟ್ಟದ ಗೊಂಬೆ ಎಂತೆ ತನುವೆದು. ಮೇದು ಮಾ